ಈಗ ನಾವು ಗೊಬ್ಬರ ತಗೋಬೇಕು, ನಾವು ಬೇರೆ ಕಡೆ ತಗೊಂಡ್ರೆ 50-100 ರೂಪಾಯಿ ಜಾಸ್ತಿ ಇರ್ತದೆ, ಆದ್ಮೇಲೆ ಚೆನ್ನಾಗಿರೋ ಗೊಬ್ಬರ ಕೊಡ್ತಾರೋ ಕೊಡಲ್ವೋ ಅನ್ನೋದೊಂದು ರೈತರಿಗೆ ಕಾಂಕ್ಷೆ ಇರ್ತದೆ. ಅದಕ್ಕೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ಅದಕ್ಕೆ ಬೇರೆ ಬೇರೆ ಸಪರೇಟ್ ಮನೆ ಮಾಡಿದೀವಿ, ಅದಕ್ಕೆ ಬಾಡಿಗೆ ಎಲ್ಲ ಕೊಡ್ತಾ ಅವ್ರೆ. ಒಂದು ಸಿಒ ಅಂದ್ಬಿಟ್ಟು ಒಂದು ಅದಕ್ಕೆ ಒಬ್ಬರನ್ನ 5 ಒಬ್ಳಿಗೂ ಒಬ್ಬೊಬ್ಬರನ್ನ ಮಾಡ್ಕೊಂಡಿದೀವಿ. ಅವರು ಕೆಲಸ ಮಾಡ್ತಾ ಅವ್ರೆ, ಕೂತ್ಕೊಂಡು ರೈತರ ಬಗ್ಗೆ ಕೆಲಸ ಮಾಡ್ತಾ ಅವ್ರೆ. ಅದಕ್ಕೆ ನಮ್ಗೆ ಸರ್ಕಾರದಿಂದನೂ ಈ ರೈತರ ಹಣದ ಜೊತೆಗೆ ನಮ್ಮ ಪ್ರಧಾನಿಯವರು ನಮ್ಗೆ ಹಣನು ಕಳಿಸ್ಕೊಟ್ರೆ, ನಾವ್ ಅದನ್ನೇನ್ ಮಾಡ್ತೀವಿ ಅಂದ್ರೆ, ಅವ್ರಿಗೆ ರೈತರಿಗೆ ಏನ್ ಬೇಕು ಅನ್ನೋದನ್ನ ಕೇಳಿ ಅವ್ರಿಗೆ ಗೊಬ್ಬರನೋ ಸಬ್ಸಿಡಿ ದರದಲ್ಲಿ ಸಬ್ಸಿಡಿ ದರದಲ್ಲಿ ನಾವು ಹೆಚ್ಚಿನ ರೇಟ್ ಹಾಕೋದಿಲ್ಲ ಅವ್ರಿಗೆ. ನಾವೇನ್ ಕಾಳು ಬಿತ್ತನೆ ಬೀಜ ಇರಬಹುದು, ಗೊಬ್ಬರ ಇರಬಹುದು, ಎಲ್ಲ ಈ ರೈತ ಉತ್ಪಾದಕರ ಸಂಘದ ವತಿಯಿಂದ ಅವ್ರಗಳಿಗೆಲ್ಲ ನಾವು, ಯಾರು ನಮ್ಗೆ ಸೇರ್ದಾರರಾಗಿ ಆಸೆ ಪಟ್ಟು ಸೇರ್ಕೊಂಡವರು ಅವ್ರಿಗೆ ನಾವು ಇದನ್ನೆಲ್ಲ ಕೊಟ್ಟು, ಇನ್ನು ಉಳಿಕೆಯವರು ನಾವು ಸೇರ್ಕೊಂಡು ಈ ತರ ತಗೋಬಹುದು ಅನ್ನೋದು ಅವ್ರಿಗೆ ಆಕಾಂಕ್ಷೆ ಹುಟ್ಟಿ ಅವರು ಬಂದು ಸೇರ್ಕೊಳ್ಳಿ. ಅವರನ್ನು ನಾವು 1000 ಜನ ಆದ್ರೂ ಬೇಡ ಅನ್ನೋದಿಲ್ಲ, ಅವರನ್ನು ಸೇರಿಸ್ಕೋತೀವಿ. ಇನ್ನು ಬೆಳಿಗ್ಗೆ ನಾವು 6 ಗಂಟೆಗೆ ಹಾಕಿದ್ರೆ ರೇಡಿಯೋ ಕಾರ್ಯಕ್ರಮ, ನಾವು ಎಷ್ಟು ಹಿಂದಿಂದ ನಾವು ರೇಡಿಯೋ ಇಟ್ಕೊಂಡಿದೀವೋ ಅದನ್ನ ನಮ್ಮ ಮನೆಯಲ್ಲಿ ಬೇರೆಯವ್ರು ರೇಡಿಯೋ ಮಾರ್ತೀನಿ ಅಂದ್ರೂ ತಗೊಂಡ್ಬಂದು ಇಟ್ಕೊಂಡಿದೀವಿ. 2-3 ರೇಡಿಯೋ ಐತೆ ನಮ್ಮನೆಯಲ್ಲಿ. ಬೇರೆಯವರು ನಾವು ಹಾಕ್ಬಿಡ್ತೀವಿ, ಬೇರೆ ರೇಡಿಯೋ ಎತ್ತಿಕೇಂದ್ರೂ ನಾವು ತಂದು ಇಟ್ಕೊಂಡಿದೀವಿ. ಕಾರ್ಯಕ್ರಮಗಳು ರೇಡಿಯೋ ಕಾರ್ಯಕ್ರಮಗಳನ್ನು ಕೇಳ್ತೀವಿ. ರೈತರು ಯಾರ್ಯಾರು ಎಲ್ಲೆಲ್ಲಿ ಏನೇನ್ ಮಾಡ್ತಾರೆ, ಸರ್ಕಾರದಿಂದ ಏನೇನ್ ಸವಲತ್ತುಗಳ ರೈತರಿಗೆ ಸಿಗ್ತಾ ಇದೆ, ಅವ್ರು ಯಾವ ರೀತಿ ಮುಂದುವರ್ಸ್ಕೊಂಡೈತಾ ಅವ್ರೆ, ಇನ್ನು ಗ್ರಾಮ ಪಂಚಾಯತಿಗಳಲ್ಲಿ ಏನ್ ಸಿಕ್ಕುತ್ತೆ ರೈತರುಗಳಿಗೆ, ಅಂತ ಗ್ರಾಮ ಪಂಚಾಯತಿಗಳು ಸಿಗುವಂತದ್ದು ಎಲ್ಲ ನಮ್ಗೆ ಪ್ರೋಗ್ರಾಮ್ ಬರುತ್ತಲ್ವಾ, ಅದನ್ನೆಲ್ಲ ನೋಡ್ಕೊಳ್ಳೋದು. ಅದನ್ನೆಲ್ಲ ಏನಾದ್ರೂ ನಂಬರ್ ಫೋನ್ ಮಾಡಬಹುದು ಅಂತ, ಅದರಲ್ಲಿ ನಂಬರ್ ಕೊಡ್ತಾರಲ್ವಾ, ಅದನ್ನ ನಂಬರ್ ಬರ್ಕೊಂಡು ಈ ತರ ನಾವು ಮಾಡಬಹುದಾ ರೈತರುಗಳು ಅನ್ನೋದನ್ನ ಅವ್ರನ್ನ ನಾವು ಕೇಳ್ಕೊಂಡು ತಿಳ್ಕೊತಿರ್ತೀವಿ. ರೇಡಿಯೋ ಕೃಷಿ ರಂಗ ಕೇಳ್ತೀರಾ? ಕೇಳ್ತೀನಿ, ಕೃಷಿ ರಂಗ ಕೇಳ್ತೀನಿ. ಮೆಣಸಿನ ಬಗ್ಗೆನು ಅವತ್ತೆಲ್ಲ ಮಾಡಿದ್ರು. ಈ ಟೈಮಲ್ಲಿ ಮೆಣಸಿನ ಕಾಳಂದು ಜಾಸ್ತಿ ಇದು, ಯಾತಕ್ಕಪ್ಪ ಅಂದ್ರೆ ಈಗ ಕೊರೋನಾ ಅನ್ನೋ ಇದಕ್ಕೆ ಸ್ವಲ್ಪ ಕಷಾಯ ಮಾಡ್ಕೊಳ್ತಾರೆ ಎಲ್ಲರೂ ಕಷಾಯ. ನಮ್ಮಲ್ಲೂ ನಾನು ಅಕ್ಕಪಕ್ಕ ಅವರು ಇವ್ರಿಗೆ ಕಷಾಯದ ಪುಡಿ ಮಾಡಿ ಮಾಡಿ ಅವ್ರಿಗೆ ಕೊಡೋದಾಗದೆ. ಆತರ 6ನೇ ತಿಂಗಳಿಂದನು ಸ್ವಲ್ಪ ಜಾಸ್ತಿ ಮೆಣಸೆ ಜಾಸ್ತಿ, ಮೆಣಸು ಶುಂಠಿ. ಈಗ ಮೆಣಸಿನ ಬಳ್ಳಿನ ಯಾವ್ದಕ್ಕೆ ಹಬ್ಸಿದ್ದೀರಾ? ಮೆಣಸಿನ ಬಳ್ಳಿನ ನಾವು ಅಂದ್ರೆ ಮಾಮೂಲಿ ಅಡಿಕೆ ಮರ ಆಯ್ತಲ್ವಾ, ನಾವು ಅಡಿಕೆ ಮರಕ್ಕೆ ಮೆಣಸಿನ ಬಳ್ಳಿ ಹಬ್ಬಿಸ್ಕೊಂಡಿದೀವಿ. ಯಾಕೆಂದ್ರೆ ಇನ್ ಬೇರೆ ಮರಗಳಾಗಿದ್ರೆ ಅಕ್ಕಪಕ್ಕ ಹಬ್ಬಿಸ್ಬಹುದು, ಆದ್ರೆ ಅವು ಹೊರಗಡೆಗೆ ಹೋಯ್ತವೆ. ಹೊರಗಡೆಗೆ ಹೋದಾಗ ಬೇರೆಯವ್ರ ಕೈಲಿ ಜಾಸ್ತಿ ಹಬ್ಬದಾಗ ಅವ್ರ ಕೈಲಿ ಏನು ಅನ್ನಿಸ್ಕೋಬಾರ್ದು ಅಂತೇಳಿ ನಾವು ಅಡಿಕೆ ಮರಕ್ಕೆ ಈಗ ಸದ್ಯದಲ್ಲಿ ಅಡಿಕೆ ಮರದಲ್ಲೇ ಇರ್ಲಿ, ಅವೇನು ಕಟ್ ಮಾಡಿ ಜಾಸ್ತಿ ಆದ್ರೆ ವಯಸ್ಸಾದಾಗ ಬೇರೆ ಮರ ಕಬ್ಬಿಸ್ಕೋಬಹುದು ಅಂತೇಳಿ. ಶುಂಠಿ ಏನಾದ್ರು ಬೆಳಿತೀರಾ? ಶುಂಠಿ ನಾವು ಮನೆ ಮಟ್ಟಿಗೆ ಶುಂಠಿ ಬೆಳಿಕೋತೀವಿ. ಇನ್ನು ಬೇರೆಯವ್ರಿಗೆ ಹಾಕೋದಕ್ಕೆ ಬಂದ್ರು ನಾವು ಕೊಡ್ಗೊಡ್ಸೋದಿಲ್ಲ, ನಮ್ ಸಂಘದವ್ರನ್ನು ಬೇರೆಯವ್ರಿಗೆ ಕೊಡೋದ್ ಬೇಡಿ ಅಂತ ಕೊಡ್ಗೊಡ್ಸಿಲ್ಲ. ಯಾಕೆಂದ್ರೆ ಬೇರೆ ಅವ್ರು ಬಂದ್ರೆ ಸಿಕ್ಕಾಬಟ್ಟೆ ಔಷಧಿ ರಾಸಾಯನಿಕ ಸಿಕ್ಕಾಬಟ್ಟೆ ಔಷಧಿ ಎಲ್ಲ ಹೊಡಿತಾರೆ. ಒಂದು ಈ ನೆಲದಲ್ಲಿ ಬಂದು ನೆಲ ಕೊರೆದು ಬಿಟ್ಟು ಇನ್ 3 ವರ್ಷ ಆದ್ರೂ ಅವರು ಏನು ಬೆಳೆ ತೆಗಿಯಕಾಗದಿಲ್ಲ ರೈತ, ಆತರ ಎಲ್ಲ ಮಾಡ್ಬಿಟ್ಟು ಹೊರಟೋಯ್ತಾರೆ ಅಂತೇಳಿ. ನಾನಂತೂ ನಮ್ ಗ್ರಾಮದಲ್ಲೇ ಯಾರು ಕೊಟ್ಟಿಲ್ಲ, ಬರೀ ನಿಮ್ಮ ಮನೆ ಮಟ್ಟಿಗೆ ಮಾತ್ರ. ನಾವು ನಮ್ಮ ಇಲ್ಲ ನಾವು ಸಾವಯವ ವಿಧಾನ ಸಾವಯವ ಅಂದ್ರೆ ನಾವು ಬೇವಿನ ಬೀಜ ಸಿಗುತ್ತಲ್ವಾ ನಮ್ಮಳ್ಳಿನಲ್ಲೇ, ಬೇವಿನ ಬೀಜ ಬೇರೆ ಕಡೆಗೆ ಮಾರಾಟ ಮಾಡೋದಿಲ್ಲ. ಯಾರೇ ಐಕೊಂಬಂದ್ರು ನಮ್ಗಳಿಗೆ ಬೇವಿನ ಬೀಜ ಕೊಡ್ತಾರೆ. ನಾನು ಅದನ್ನೇ ಎತ್ತಿಟ್ಕೊಂಡು ನಾವು ಬೇಸಿಗೆ ಎಲ್ಲ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿಟ್ಕೊಂಡು ಅದನ್ನ ಪುಡಿ ಮಾಡಿ ಇಟ್ಕೊಂಡು ನಮ್ಗೆ ಯಾವಾಗ ಬೇಕೋ ಅದನ್ನ ನೆನೆಸಿ ರಾತ್ರಿ ಎಲ್ಲ ನೆಂದಿದ್ದನ್ನ ಅದನ್ನೆಲ್ಲ ಕಿವುಂಚಿ ಅದರಿಂದ ಸೋರಿಸ್ಕೊಂಡು, ಇನ್ನು ಅಂಗಡಿನಲ್ಲಿ ಬೇವಿನೆಣ್ಣೆ ಇದ್ರಲ್ಲಿ ಸಿಗುತ್ತೆ ನಮ್ಗೆ ತೋಟಗಾರಿಕೆ ಮತ್ತೆ ಕೃಷಿ ಇಲಾಖೆಯಲ್ಲಿ ಬೇವಿನೆಣ್ಣೆ ಸಿಗುತ್ತೆ, ಅದನ್ನ ಇದಕ್ಕೆ ಮಿಕ್ಸ್ ಮಾಡಿ ನಾವು ತರಕಾರಿ ಕೊಡ್ಕೋಬಹುದು. ಅದು ಅವಾರ್ಡ್ ಆಯ್ತದೆ ಅಂದ್ರೆ ಏನೋ, ಮೊದಲನೇ ಸರಿ 2ನೇ ವರ್ಷ ಆತರ ಆಯ್ತು. ಇವಾಗಲಂತೂ ಬೇಕಾದ್ರೆ ಔಷಧಿ ಹೊಡಿದೇ ಇದ್ರು ತರಕಾರಿ ತಡ್ಕೋತದೆ, ಆತರ ಹುಳ ತುಂಬಾ ಇದಾಗೈತೆ, ಹುಳನೇ ಬರೋದಿಲ್ಲ. ಬದನೆಕಾಯಿ ಬದನೆಕಾಯಿ ಅದನ್ನೆಲ್ಲ ತರಕಾರಿ ಬೆಳಿತೀರಾ ಅಂದ್ರೆ, ನಮ್ಗೆ ನಾವು ಕೈ ತೋಟ ಅಂತ ಮಾಡ್ಕೊಂಡಿದೀವಿ ಹಿತ್ತಲಿನಲ್ಲಿ. ಅಲ್ಲಿ ಒಂದು ಚಕ್ರಮುನಿ ಗಿಡ ಸುತ್ತೂರು ವಿಜ್ಞಾನ ಕೇಂದ್ರದಿಂದ ನಮ್ ಸುತ್ತಳ್ಳಿಗಳಲ್ಲಿ ಸುಮಾರು ಶಾಲೆಗೆ, ಒಂದು ಗೌರ್ಮೆಂಟ್ ಶಾಲೆಗೆ ಮತ್ತೆ ಒಂದ್ 10-10 ಮಹಿಳೆಯರಿಗೆ ಅಂತ ಕೊಟ್ರು. ಅದು ಬೀಚ್ನಳ್ಳಿ ಮತ್ತೆ ಇದು ಅರ್ಕೆರೆ ಮತ್ತೆ ಹಂಪಾಪುರ ಇಂತ ಹಳ್ಳಿಗಳಿಗೆಲ್ಲ ಕೊಟ್ರು. ಆ ಹಳ್ಳಿಗಳಿಗೆಲ್ಲ ಕೊಟ್ಟಾಗ ಈ ಸಾರಿ ನಮ್ ಗ್ರಾಮಕ್ಕೂ ಕೊಡಿ ಅಂತ ನಮ್ಮ ಮಹಿಳೆಯರೆಲ್ಲ ಕೇಳ್ಕೊಂಡವ್ರೆ. ಅಂದ್ರೆ ನಾನು ಅಲ್ಲೆಲ್ಲ ಅವ್ರಿಗೆಲ್ಲ ಕೊಡ್ಸಕ್ ಹೋದಾಗೆಲ್ಲ ನಾನುವೆ ನಮ್ಮ ಕೈ ತೋಟ ನಾವೇ ಟೊಮೆಟೊ ಬೆಳ್ಕೋಬೇಕು, ನಾವೇ ಹಿತ್ತಲಿನಲ್ಲಿ ಒಂದು ನುಗ್ಗೆ ಗಿಡ ಇಳಿಸ್ಕೋಬೇಕು, ಕರಿಬೇವಿನ ಗಿಡ ಇಳಿಸ್ಕೋಬೇಕು ಅಂತೆಲ್ಲ ಕೈ ತೋಟ ಅಂತ ಇಳಿಸ್ಕೊಂಡು ಮನೆಗೆ ಸೊಪ್ಪು ತರಕಾರಿ ಒಂದು ಸೊಪ್ಪು ಮುಗಿದ್ರೆ ಇನ್ನೊಂದು ಸೊಪ್ಪು ರೆಡಿ ಮಾಡ್ಕೊಳ್ಳೋದು, ನಾವೇ ಮಡಿ ಮಾಡ್ಕೊಂಡು ಅದನ್ನ ಸೊಪ್ಪು ಮನೆಗೆ ರೆಡಿ ಮಾಡ್ಕೊಳ್ಳೋದು. ಇನ್ ಬೇರೆ ಮಾರಾಟಕ್ಕೆ ಬಂದಿದ್ದೇನು ಕೊಂಡ್ಕೊಳಕ್ ಹೋಗಲ್ಲ, ಅಲ್ಲೇನೆ ಫ್ರೆಶ್ ಆಗಿ ಕಿತ್ಕೊಂಡು ಅಲ್ಲೇ ಹಾಕೊಂಡು ಅಡಿಗೆ ಮಾಡ್ಕೊಂಡು ಇನ್ನು ಮಕ್ಕಳುಗಳು ಬಂದ್ರೆ ಅವ್ರಿಗೂ ಕೊಡ್ತೀವಿ. ಇನ್ ಹಿತ್ತಲಲ್ಲಿ ಮಾಮೂಲಿ ಚಪ್ಪರದವರೆ ಗಿಡ ಅಂತ ಇರುತ್ತೆ, ತೊಂಡೆ ಗಿಡ ಅಂತ ಇರುತ್ತೆ, ಅಂತದೆಲ್ಲ ಹಬ್ಬಿ ಕಾಯಿ ಬಿಡ್ತಾ ಇರ್ತದೆ, ಅದನ್ನು ಎಲ್ಲ ಕಿತ್ಕೊಂಡು ನಾವು ಸಾಂಬಾರ್ಗೆ. ಇನ್ ಬೇರೆ ಕಡೆ ಏನು ತಗೊಳ್ಳೋದಕ್ಕೆ ಇಷ್ಟ ಪಡೋದಿಲ್ಲ. ಭತ್ತ ಬೆಳೀತಾ ಇದ್ದೀರಾ? ನಮ್ಗೆ ಭತ್ತ ಒಂದು 15 ಗುಂಟೆ ಮಾತ್ರ. ನಿಮ್ಗೆ ಊಟಕ್ಕೆ ಗದ್ದೆ ಇರೋದೇ ಅಷ್ಟು. ತಮ್ಗೆ ಯಾವ ತಳಿ ಬೆಳೀತಾ ಇದ್ದೀರಾ ಅಂದ್ರೆ? ನಾವು ಒಂದು ರಾಜಮುಡಿ ತಳಿ ಅಂತ. ಇವಾಗ ಹಸು ಇದೆ ಅಂತ ಹೇಳಿದ್ರೆ ನಾಲ್ಕು ಕರೆಯೋ ಹಸುನೆ ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಎರಡು ಹಸು ಒಂದು ಕರು ಹಾಕಿದ್ರೆ ಇನ್ನೊಂದು ತೆನೆಗೆ ಬರಬೇಕು, ಆತರ ಇಟ್ಕೊಂಡಿರ್ತೀವಿ. ಈಗ ಒಂದು ಹಸು ಕರು ಹಾಕಿ ಈಗ 2 ತಿಂಗಳಾಯ್ತು, ಇನ್ನೊಂದು ಹಸುಗೆ ಇನ್ 2 ತಿಂಗಳು ಇದ್ರ ಜೊತೆ ಅದನ್ನ ಹಾಲು ಕರಿತೀವಿ. ಆಮೇಲೆ ಈಗ 4 ತಿಂಗಳು ಗಬ್ಬ ಅದು, ಇನ್ 3 ತಿಂಗಳು ಕರಿತೀವಿ, 7 ತಿಂಗಳಿಗೆ ಅದನ್ನ ನಿಲ್ಲಿಸ್ತೀವಿ. ಅಷ್ಟರೊಳಗೆ ನಮ್ದಿದು 5 ತಿಂಗಳು ಆಗುತ್ತೆ ಇನ್ನೊಂದು ಹಸು, ಆಮೇಲೆ ಇದು ಗಬ್ಬ ಆಗುತ್ತೆ. ಈ ತರ ನಾವು ಒಂದು ಹಸು ಕರು ಹಾಕಿದ್ರೆ ಹಾಲಿಟ್ರೆ ಇನ್ನೊಂದು ಹಸು ಕರು ಹಾಕಿ ಹಾಲು ಕೊಡ್ಬೇಕು, ಈ ತರ ಅಡ್ಜಸ್ಟ್ ಮಾಡ್ಕೋತೀವಿ. 4 ಹಸು. ಇವಾಗ ನಿಮ್ಮ ಹತ್ರ ಇರೋದು ಹಳ್ಳಿ ಕಾರ ನಾಟಿ ತಳಿ? ಒಂದು ಇದು ಹಳ್ಳಿ ಕಾರ ಅಂತ ಐತೆ, ಇನ್ನೊಂದು ಹೆಚ್ಚಪ್ಪ ಅಂತ ಐತೆ, 2 ಹಸು ಐತೆ. ಅದನ್ನ ಏನಾದ್ರೂ ನಾವು ಸಾವಯವದಲ್ಲೇ ಕಡ್ಡಿ ಎಲ್ಲ ಬೆಳೆದು ಹಸುಗೆಲ್ಲ ಹಾಕ್ತಿವಿ, ಯಾವಾಗ್ಲೂ ಏನು ಅವಕ್ಕೇನು ತೊಂದರೆ ಇರೋದಿಲ್ಲ, ಹಾಲು ಚೆನ್ನಾಗಿ ಕೊಡ್ತವೆ. ಅಷ್ಟೇ ನಾವು ತಿಂಡಿನೂ ಅದೇ ತರ ಹಾಕೊಂಡು ಒಂದೇ ಇದರಲ್ಲಿ ಬೆಳೆಸ್ಕೊಂಡು ಬಂದಿರ್ತೀವಿ. ಹಸುನು ತುಂಬಾ ಚೆನ್ನಾಗಿರ್ತವೆ, ಆದ್ರೆ ಹಸುನು ಕರುದಿಗೂನು ಕೊಡಿ ಕೊಡಿ ಎಂದ್ಬಿಟ್ಟು ಹಿಂಸೆ ಕೊಡ್ತಾ ಇರ್ತಾರೆ. ಅಂದ್ರೆ 4 ಕರೆಯೋ ಹಸು ಅಂದ್ರೆ ಎರಡು ನಮ್ಗೆ ಉಳುಮೆ ಮಾಡಕ್ಕೆಲ್ಲ ಬೇಕಲ್ಲ, ಉಳುಮೆ ಮಾಡಕ್ಕೆ ಅಂತ 2 ನಾಡೋಡು ಹಸು ಇಟ್ಕೊಂಡಿದೀವಿ. ಒಂದು ಅದನ್ನೇ ನಾವು ಜೀವಾಮೃತ ಎಲ್ಲ ಮಾಡ್ಕೋತೀವಲ್ಲ, ಅದ್ರ ಸಗಣಿನೇ ಬೇರೆ ಇಟ್ಕೊಂಡು ಜೀವಾಮೃತ ಮಾಡ್ತೀವಿ. ಇನ್ನು ಎರೆಹುಳನ್ ತೊಟ್ಟಿಗೆ ಆದ್ರೂ ತೊಪ್ಪೆ ಇದು ತೊಪ್ಪೆ ಎಲ್ಲ ಒಟ್ಟಿಗೆ ಹಾಕ್ಬಿಡ್ತೀವಿ, ಅದನ್ನೇನಿಲ್ಲ. ಇವಾಗ ನೀವು ಜೀವಾಮೃತ ಬಿಡೋದು ಹೇಗೆ? ಡ್ರಿಪ್ ಇರಿಗೇಷನ್? ಜೀವಾಮೃತ ನಾವು ಜೀವಸಾರ ಘಟಕ ಅಂತ ಮಾಡಿದೀವಲ್ವಾ, ಅದು ಒಂದ್ ಮಾಡ್ಕೊಂಡಿದೀವಿ. ಜೀವಸಾರ ಘಟಕಕ್ಕೂ ನಾವು ಸಗಣಿ ಗಂಜಲ ಇದನ್ನ ತೆಂಗಿನ ಮೊಟ್ಟೆ ಬೇವಿನ ಸೊಪ್ಪು ಐತೆ, ಬೇವಿನ ಸೊಪ್ಪು ಎಲ್ಲ ತುಂಬಿ ಅದನ್ನು ಕರಗಿಸಿರ್ತೀವಿ. ನಮ್ಗೆ ಯಾವ ಜಮೀನಿನಲ್ಲಿ ಸ್ವಲ್ಪ ಗೊಬ್ಬರದ ಅಂಶ ಕಡಿಮೆ ಇದೆ ಅನ್ನೋದು ಗೊತ್ತಾಗೋಯ್ತದೆ. ಏನು ನಾವು ತರಕಾರಿ ಬೆಳಿಬೇಕಾಗ್ಲಿ ತೆಂಗಿನ ಮರ ಕಾಯಿ ಬಿಡ್ಬೇಕಾಗ್ಲಿ ಗೊತ್ತಾಗೋಯ್ತದೆ. ಹಾಗೇನ್ ಮಾಡ್ತೀವಿ ಅದಕ್ಕೆ ನಾವು ಕೆಳಗಡೆ ಇನ್ನೊಂದು ಚಿಕ್ಕ ತೊಟ್ಟಿ ಮಾಡ್ಕೊಂಡಿದೀವಿ, ಅದ್ರ ಮೂಲಕ ಗದ್ದೆಗಳು ಬಿಡ್ತೀವಿ. ಅಂದ್ರೆ ನೀರಿನ ಜೊತೆಗೆ ನೀರಿನ ಜೊತೆಗೆ ಅದನ್ನ ಬಿಡ್ತೀವಿ. ಇನ್ನು ಜೀವಾಮೃತನೇ ಸಪ್ರೇಟ್ ಡ್ರಮ್ನಲ್ಲಿ ಮಾಡಿ ಮರಗಳಿಗೆ ಹಾಕಬೇಕು, ಪರೀಕ್ಷೆ ಮಾಡಬೇಕು, ಈ ಮರ ಎಷ್ಟು ಕಾಯಿ ಬಿಡುತ್ತೆ, ಈ ಮರ ಎಷ್ಟು ಕಾಯಿ ಬಿಡುತ್ತೆ ಅನ್ನೋದನ್ನ ನಾವು ನೋಡ್ಕೋಬೇಕು ತೆಂಗಿನ ಮರಗಳ. ಆವಾಗ ನಾವೇನ್ ಮಾಡ್ಬೇಕು, ಒಂದು 10 ಮರಕ್ಕೆ ಈ ಇದನ್ನ ಬಿಟ್ಟು ನೋಡ್ತೀವಿ, ನಾವು ತೊಟ್ಟಿನಲ್ಲಿ ಮಾಡಿರ್ತೀವಲ್ಲ ಅದನ್ನ. ಇನ್ನೊಂದು 10 ಮರಕ್ಕೆ ಏನ್ ಮಾಡ್ತೀವಿ, ಈ ಡ್ರಮ್ನಲ್ಲಿ ಒಂದು 10 ಕೆಜಿ ಸಗಣಿ, ಒಂದು 10 ಲೀಟ್ರ್ ನೀರು, ಒಂದೆರಡು ಕೆಜಿ ಹಿಟ್ಟು, ನಮ್ಮ ಮನೆಯಿಂದನೇ ದ್ವಿದಳದ ಹಿಟ್ಟು, ಒಂದೆರಡು ಕೆಜಿ ಎಷ್ಟು ಬೆಲ್ಲ, ಒಂದು ಜಮೀನೊಂದೇ ಮಣ್ಣು ಹಾಕಿ ಅದನ್ನ ತಿರುವಿ ನಾವು ಒಂದು ವಾರ 12 ದಿವಸ ಇಟ್ಕೊಂಡಿರ್ತೀವಿ. ಇಟ್ಕೊಂಡಾಗ ಅದಕ್ಕೆ ನೀರು ಇನ್ಪುನ ನೀರ ತುಂಬಿ ಅದನ್ನ ಒಂದೆರಡೆರಡು ಜಗ್ಗು ಒಂದೊಂದು ಮರಕ್ಕೆ ಒಂದು 10 ಮರಕ್ಕೆ ಬಿಟ್ಟು ಪರೀಕ್ಷೆ ಮಾಡ್ತೀವಿ. ಅದು ಒಂದು ಅಂದ್ರೆ 1 ವರ್ಷ 2 ವರ್ಷ ಆಗ್ಬೇಕು ಅವು ಈ ಫಲವತ್ತತೆ ತಗೊಂಡು ಅವು ಚೆನ್ನಾಗಿ ಇದು ಬರ್ಬೇಕಾದ್ರೆ ಮರ ಅದು 1 ವರ್ಷ 2 ವರ್ಷ ಆಗ್ಬೇಕು. ಇವ್ರು ಹೇಳ್ಬಿಟ್ರು ಹಾಕಿದ ತಕ್ಷಣ ಬಂದ್ಬಿಡೋದಿಲ್ಲ ಅಂತ ಬರಲ್ಲ, ಸಮಯ ಬೇಕು. ಹೌದು ಹೌದು, ಅದನ್ನು ನಮ್ಗೆ ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಬಂದು ಅದನ್ನು ಈ ತರ ಪರೀಕ್ಷೆ ಮಾಡಿ ನೋಡಿ ಯಾವ ರೀತಿ ಅಂತ ಅದನ್ನು ಬಂದು ಒಂದು ಟ್ರೈನಿಂಗ್ ಎಲ್ಲ ಕೊಟ್ರು. ಅದನ್ನು ಮಾಡಿ ಪರೀಕ್ಷೆ ಮಾಡಿ ನೋಡಿದೀವಿ, ಮಾಡಿ ನೋಡಿ ಅದನ್ನು ಜೀವಾಮೃತ ಮಾಡಿದ್ರು ತುಂಬಾ ಒಳ್ಳೇದು. ನಾ ಜೀವಾಮೃತದಲ್ಲೂ ಇದು ಹೊಗೆ ಸೊಪ್ಪು ಬೆಳೆದ್ಬಿಟ್ಟೆ. ಅದು ಹೆಂಗೆ ಬೇಯಿಸೋಗೆಲ್ಲ ಅಂತಿದ್ರು, ಏ ತರಗಾಗೋಯ್ತದೆ ಚೆನ್ನಾಗಿ ಬರಲ್ಲ ಅಂತ, ತುಂಬಾ ಚೆನ್ನಾಗೇ ಬಂತು. ಹೊಗೆ ಸೊಪ್ಪು ಹಾಕಿದ್ರೆ ಭೂಮಿ ಹಾಳಾಗುತ್ತೆ ಅಂತಾರೆ, ಅಂದ್ರೆ ನಾವು ಭೂಮಿಗೆ ಆ ಗೊಬ್ಬರ ಹಾಕ್ಬಾರ್ದಲ್ಲ, ನೀವು ಸಾವಯವದಲ್ಲೇ ಬೆಳೆದ್ರೆ ಏನು ಆಗಲ್ಲ, ಇಳುವರಿ ಚೆನ್ನಾಗಿ ಬಂತು, ಚೆನ್ನಾಗಿ ಬಂತು. ಅದನ್ನ ಹಾಕಿ ಬೆಳೆದು ಯಾಕೆ ಬರುತ್ತೆ ನೋಡನಿ ಅಂತ ಹೋದ್ನೇ ವರ್ಷನೂ ಹಾಕಿದ್ದು, ಏ ಅದನ್ನ ಹಾಕದೆ ಇದು ಬರಲ್ಲ ಅಂತಿದ್ರು. ಆಯ್ತು ಬಂದಂಗೆ ಬರ್ಲಿ, ಸೊಪ್ಪು ಹೆಂಗ್ ಬಂತು ಹಂಗ್ ಬರ್ಲಿ, ಹೋದ್ರು ನಮ್ದೇ ತಾನೇ ತರಗ ಅದನ್ನು ಅದು ಬಂದಷ್ಟು ಬರ್ಲಿ ಅಂತ ಹಾಕಿದ್ವಿ. ಈ ವರ್ಷನೂ ಹಾಕಿದ್ವಿ, ಚೆನ್ನಾಗ್ ಬಂತು. ಈಗ ಹಾಲು ಎಷ್ಟು ಸಿಗ್ತಾ ಇದೆ ಹಸುವಿಂದ ನಿಮಗೆ? ಹಾಲು ಈಗ ಒಂದು 10 ಲೀಟ್ರ್, ಒಂದು ಬೆಳಿಗ್ಗೆ 5 ಸಂಜೆ 5, 10 ಲೀಟ್ರ್ ಸಿಗ್ತಾ ಇದೆ. ಇನ್ನೊಂದು ಒಂದು ಇದಾಗೈತೆ. ಈಗ ನೀವು ಮನೆಗೆ ಎಷ್ಟು ಬೇಕು ಇಟ್ಕೊಂಡು ಉಳಿದಿದ್ದು ಡೈರಿಗೆ ಹಾಕ್ತಾ ಇದ್ದೀವಿ. ಇನ್ನು ಮಕ್ಕಳುಗಳು ಮೈಸೂರಿನಲ್ಲಿ, ಅವ್ರೆ ಬೆಳಿಗ್ಗೆ 1/2 ಲೀಟ್ರ್ ಇಟ್ಕೋತೀನಿ ನನಗೆ, ಇನ್ನು ಸಂಜೆ 1.5 ಲೀಟ್ರ್ ಇಟ್ಕೋತೀವಿ. ಯಾಕೆಂದ್ರೆ ನಾವು ಗಂಡ ಹೆಂಡತಿರು ಮನೆಯಲ್ಲಿರೋದು ಸಾಕ ನಿಮ್ಗೆ? ಅಲ್ಲ, 1/2 ಲೀಟ್ರ್ ಅಂದ್ರೆ ಬೆಳಿಗ್ಗೆ 1/2 ಲೀಟ್ರ್ ಇಟ್ಕೊಂಡಿರ್ತೀವಲ್ವಾ. ಯಾರಾದ್ರೂ ಬಂದ್ರೆ ಪುನಃ ಹಸು ಇರ್ತದಲ್ಲ, ಹಾಲು ಕರ್ಕೋಬಹುದಲ್ಲ, ಅಲ್ಲೇ ಕರ್ಕೊಂಡು ಅಲ್ಲೇ ಮಾಡ್ಕೊಂಡು ಕುಡಿಯೋದು, ಹಾಲು ಕರ್ಕೋಬಹುದು, ತೊಂದ್ರೆ ಏನಿಲ್ಲ. ಅದೇನು ನಾವು ಡೈರಿಗೆ ಇಷ್ಟೇ ಹಾಕ್ಬೇಕು ಅಂದ್ ನಮ್ದೇನು ಲೆಕ್ಕ ಇಲ್ವಲ್ಲ. ಅಯ್ಯೋ, ಒಂದು ಅಷ್ಟೆಲ್ಲ ಹಾಕದೆ ಇದನ್ನು ಕಡಿಮೆ 1-2 ಲೀಟ್ರ್ ಹಾಕಿದ್ರು ಆಯ್ತು. ಇವ ಯಾರಾದ್ರು ಬಂದ್ರು 1 ಲೀಟ್ರ್ ಹಾಲು ಬೇಕಾಯ್ತು. ನಾವೇನ್ ಅಲ್ಲಿ ಅಂಗಡಿಗಳು, ನಮ್ಮ ಹಳ್ಳಿನಲ್ಲೇನು ಅಂಗಡಿಲಿ ಹಾಲು ಇಟ್ಕೊಂಡು ಕೂತಿರ್ತಾರ, ಏನಿಲ್ಲ. ಬೇರೆಯವ್ರ ಮನೆಗೆ ಹೋದ್ರೆ ಡೈರಿಗೆ ಹಾಕ್ಬಿಟ್ಟು ಬಂದೇನು ಅವ್ರ ಮನೆಗೆ ಇಟ್ಕೊಂಡಿರ್ತಾರೆ. ಆ ತರ ಬೇಡ, ಒಳ್ಳೆ ಸಾಧ್ವಾಗ ವಯಸ್ಸು ನಮ್ಮ. ನಾವೇನ್ ಮಾಡ್ಬೇಕು, ಯಾವಾಗ ಬೇಕು ಅವಾಗ ಒಂದ್ ಸ್ವಲ್ಪ ತಿಂಡಿ ಮಡ್ಗೋದು. ಅದಕ್ಕೆ ಪಾಪ ಎಲ್ಲ ಟೈಮಲ್ಲೂ ಕರೆದ್ರೆ ಅದಕ್ಕೂ ತೊಂದರೆ ಆಗೋದು ಅಂತ ತಿಂಡಿ ಮಡ್ಬಿಟ್ಟು ಹಾಲು ಕರ್ಕೊಳ್ಳೋದು. ಪುನಃ ಇನ್ನು ಏನಾದ್ರೂ ಸಂಜೆ ಕರೆದಾಗ ಸ್ವಲ್ಪನೇ ಕೊಡ್ಲಿ, ತೊಂದರೆ ಏನಿಲ್ಲ. ನಮ್ದೇ ತಾನೇ, ಏನು ಬೇರೆ ಕಡೆಯಿಂದ ಹಣ ಕೊಡ್ತಂದು ಏನು ಲಾಸ್ ಆಗಲ್ವಲ್ಲ. ಡೈರಿಯವರು ವಾರಕ್ಕೊಂದ್ಸತಿ ಹಣ ಹಾಕ್ಬಿಡ್ತಾರೆ? ಡೈರಿಯವರು ವಾರಕ್ಕೊಂದ್ಸರಿ ಅಂದ್ರೆ ಮೊದಲನೇ ಸಾರಿ ಹಾಕಬೇಕಾದ್ರೆ 1 ತಿಂಗಳು ಬೇಕು ಹಣ ಬರ್ಬೇಕಾದ್ರೆ, ಆಮೇಲೆ ಇನ್ನು ವಾರಕ್ಕೊಂದ್ಸರಿ ಹಣ ಹಾಕ್ತಾರೆ. ಮತ್ತೆ ನಿಮ್ಮ ಮನೆಯವರು ನಾಗಭೂಷಣ ಆರಾಧ್ಯ ಅವರು, ಅವ್ರಿಗೆ ಎಷ್ಟು ವಯಸ್ಸು ಇವಾಗ? ಅವ್ರಿಗೂ 72. ಅವ್ರೇನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಯಾವ ರೀತಿ ಸಹಾಯ? ಅವರು ತುಂಬಾ ಸಹಾಯ ಮಾಡ್ತಾರೆ. ಅವರು ಏನಪ್ಪಾ ಅಂದ್ರೆ, ನನ್ನ ಇಲ್ಲಿ ಎಲ್ಲಿಗೆ ಹೋಗ್ಬೇಕು ಅಂದ್ರೂ ಸಂಘ ಸಂಸ್ಥೆಗೆ ಹೋಗ್ಬಾರ್ದು ಅಂತ ಹೇಳೋದಿಲ್ಲ. ಅಯ್ಯೋ, ಅವ್ರ ಏನ್ ಹೇಳ್ತಾರೆ, ಈ ಕಾಲದಲ್ಲಿ ಎಲ್ಲರೂ ಈ ವಯಸ್ಸಿನವರು ಮನೇಲಿ ಕೂತ್ಕೊಂಡು ಸುಮ್ಮನೆ ಹರಟೆ ಹೊಡಿತಾರೆ ಅವ್ರನ್ನ ಇವ್ರನ್ನ ಬನ್ನಿ ಅಂತ. ಆದರೆ ನೀನೊಂದು ಚಟುವಟಿಕೆ ಆಗಿ ನಾನು ಹೋಗಬೇಕು ಅನ್ನೋ ಆಸೆ ಇದಲ್ವಾ, ಹೋಗು ಅಂತೇಳಿ ಅವರೇ ನಮ್ಮ ಗ್ರಾಮಕ್ಕೇನು ಬೆಳಿಗ್ಗೆ 1:10 ಗಂಟೆಗೆ ಬಸ್ ಬಂದರೆ, ಇನ್ನು ಪುನಃ ಸಂಜೆ 4 ಗಂಟೆಗೆ ಬರೋದು. ಬಂದು ಮಕ್ಕಳು ಕರ್ಕೊಂಡು ಹೋಗೋದು, ಸ್ಕೂಲ್ ಮಕ್ಕಳು. ಅಷ್ಟು ಬಿಟ್ರೆ ಬಸ್ಸಿನ ಅವಶ್ಯಕತೆ ಇಲ್ಲ. ಆದ್ರೂ ನಾನು ಎಲ್ಲಿಗೆ ಬರಬೇಕು ಅಂದ್ರೂ ಅವರು ನನ್ನ ಬೈಕಲ್ಲಿ ಕರ್ಕೊಂಡು ಬಂದು ಬಸ್ ಹಸ್ಬಿಟ್ಟು ಹೋಯ್ತಾರೆ. ನಾ ಬೇರೆ ಕಡೆಯಿಂದ ಬಂದು ಅಲ್ಲಿಗೆ ಇಂಥ ಕಡೆ ಅಲ್ಲಿದ್ದೀನಿ ಬನ್ನಿ ಅಂದ್ರೂ ಮನೆ ಕರ್ಕೊಂಡು ಹೋಗ್ತಾರೆ. ಒಟ್ಟಿನಲ್ಲಿ ಅವ್ರ ಪ್ರೋತ್ಸಾಹದಿಂದ, ಅವ್ರ ಪ್ರೋತ್ಸಾಹ, ಅದಲ್ಲೇ ನಮ್ಮ ನನ್ನ ಮಕ್ಕಳು ಪ್ರೋತ್ಸಾಹ, ಅದು ಅಲ್ಲದೆ ಇಲ್ಲಿ ಮೈಸೂರು ಕಡೆಗೆ ಬಂದ್ರು ನಮ್ಮ ಸೊಸೆ ಪ್ರೋತ್ಸಾಹನು ಅದೇ. ಎಷ್ಟು ಜನ ಮಕ್ಕಳು ನಿಮಗೆ? ನನಗೆ 2 ಗಂಡು ಮಕ್ಕಳು, 2 ಸೊಸೆ ಎಂದಿರು. ದೊಡ್ಡ ಮಗನಿಗೆ ಒಬ್ಬ ಮಗ, ಅವನೇ ಅವನಿಗೆ ಈಗ 15 ವರ್ಷ, SSLC ಇಲ್ಲೇ ಮೈಸೂರಿನಲ್ಲಿ ಓದ್ತಾವನೆ ಮೊಮ್ಮಗ. ಇನ್ನು ಚಿಕ್ಕ ಮಗನಿಗೆ ಒಬ್ಬ ಮಗಳು, ಅವಳು ಈ ವರ್ಷ 5ನೇ ಕ್ಲಾಸ್. ಅವ್ರೇನ್ ಜಮೀನೆಲ್ಲ ಮಾಡಲ್ವಾ? ಬರ್ತಾರೆ ಬರ್ತಾರೆ, ಶನಿವಾರ ಭಾನುವಾರ ನಮ್ಗೇನಂತ ತೊಂದರೆ ಕೊಡೋದಿಲ್ಲ, ಬರ್ತಾರೆ. ಉಳುಮೆ ಮಾಡ್ಬೇಕು ಅಂದಾಗ ಉಳ್ತಾರೆ. ಮೊನ್ನೆ ಎಲ್ಲ ಜೋಳ ಹಾಕ್ಬೇಕು ಅಂದ್ವಿ, ಬಂದರು. ಬಂದು ಎಲ್ಲ ಸಾಲ್ ಹೊಡೆದು, ಅವ್ರಿಗೆ ಹಾಕಕ್ ಬರಲ್ಲ ಅಂತ ನಮ್ಮ ಮನೆಯವರು ಎಲ್ಲ ಸಾಲ್ ಬಿಟ್ಕೊಟ್ರು. ಉಳುಮೆ ಮಾಡಿದ್ರು, ಅದನ್ನೆಲ್ಲ ಹೆಂಗ್ ಯಾವ ತರ ಮಾಡ್ಬೇಕು ಅನ್ನೋದೆಲ್ಲ ತೋರ್ಕೊಟ್ರು, ಅದನ್ನೆಲ್ಲ ಮಾಡಿದ್ರು. ಒಟ್ನಲ್ಲಿ ಈಗ ನಿಮ್ ಜಮೀನಲ್ಲಿ ಏನೇನಿದೆ? ಭತ್ತ ಇವಾಗ ನಮ್ಮ ಜಮೀನಲ್ಲಿ ಜೋಳ, ಇದು ತೆಂಗು, ಅಡಿಕೆ. ಇನ್ನು ನಾವು ಇದು ಬೆಟ್ಟದ ನಲ್ಲಿಕಾಯಿ, ಬೆಟ್ಟದ ನಲ್ಲಿಕಾಯಿನು ಎಳ್ಸಿದೀವಿ 1-10 ಮರನ. ಈ ಸರಿ ಮಳೆ ಜಾಸ್ತಿ ಆಗಿ 1-4-5 ಇದ್ರಲ್ಲೆಲ್ಲ ಕೀಳಕ್ಕಾಗ್ಲಿಲ್ಲ, ಉದುರೋಯ್ತು. ಇನ್ನು 2 ಮರದಲ್ಲಿ ಐತೆ, ಅದನ್ನು ನನ್ ಕಿತ್ತು ಅದನ್ನ ಅಡಿಕೆ ಅಂತ ಮಾಡಿ ಅದನ್ನ ಅಡಿಕೆ ತರ ಮಾರಾಟ ಮಾಡ್ತೀನಿ. ಓ, ಅದನ್ನ ಏನೋ ಒಣಗಿಸಿ ಅಡಿಕೆ ಅಂತ ಮಾರಾಟ ಮಾಡೋದು. ಇನ್ನು ಉಪ್ಪು, ಉಪ್ಪಿನ ಪುಡಿ, ಸ್ವಲ್ಪ ಉಪ್ಪು ಹಾಕಿ, ಜಾಸ್ತಿ ಹಾಕದ ರೀತಿ ಸ್ವಲ್ಪ ಹಾಕಿ ಒಣಗಿಸೋದು, ಅದನ್ನ ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡೋದು, ಅದನ್ನು ಮಾರಾಟ ಮಾಡ್ತೀನಿ. ಇಲ್ಲಿ ನಿಮ್ ಸಂಘದ ವತಿಯಿಂದ? ಇಲ್ಲ ಇಲ್ಲ, ನಂದು ಅದು ಸ್ವಂತದ್ದಲ್ವಾ, ಅದರಿಂದ ನಾನು ಅದನ್ನ ಅಂದ್ರೆ ಅವರೇ ಮಾರಾಟ ಮಾಡಿದ್ರು ನನ್ಗೆ ಹಣ ಕೊಡ್ತಾರೆ. 1 ಪ್ಯಾಕೆಟ್ 10 ರೂಪಾಯಿ ಅಂತೇಳಿ ನಾನು ಮಾರಾಟಕ್ಕೆ ಕೊಟ್ರೆ ಅವ್ರು ಮಾರಿದ್ದನ್ನ ನನ್ಗೆ ಬೇರೆ ಅದನ್ನ ಹಣ ಕೊಡ್ತಾರೆ. ಸಂಘದ ಮಾರದನ್ನ ಸಂಘಕ್ಕೆ ಹಾಕೋತೀವಿ ನಾವು. 2ನೇ ವರ್ಷದಲ್ಲಿ ನಮ್ಗೆ ಲಾಕ್ಡೌನ್ ಆಗ್ಬಿಡ್ತು ನೋಡಿ. ಆಗೇನಾಯ್ತು, ಹುಣಸೆ ಮರನ ಬೇರೆಯವ್ರು ಮಾರ್ಕೊಂಡಿದ್ರು, ನಮ್ಮೂರ್ನವ್ರು ಬೇರೆ ಹಳ್ಳಿಗೆ ಮಾರಿದ್ರು. ಆಗೇನಾಯ್ತು, ಹುಣಸೆ ಮರ ಎಲ್ಲ ಉದುರಿ ಉದುರಿ ಹುಣಸೆ ಹಣ್ಣು ಹೋಗ್ತಾ ಇತ್ತು. ಹುಣಸೆ ಹಣ್ಣು ಹೋಗ್ತಾ ಇದ್ರೆ ಏನ್ ಮಾಡಿದ್ರು, ಅಯ್ಯೋ ನಾವ್ಯಾರು ಹೋಗೋಂಗಿಲ್ಲ, ಹುಣಸೆ ಹಣ್ಣು ಎಲ್ಲ ಉದುರೋಯ್ತಾವೆ, ಬೇರೆಯವರೆಲ್ಲ ಆಯ್ಕೊಂಡೋಯ್ತಾರೆ ಅಂದ್ರು. ನಾನೇನ್ ಮಾಡಿದೆ, ನಮ್ ಸಂಘದವ್ರಿಗೆ ನೋಡಿ ನಿಮ್ಮ ಯಜಮಾನರುಗಳನ್ನೇ ಕಳಿಸಿ ಹುಣಸೆ ಹಣ್ಣೆಲ್ಲ ಕಿಳಿಸಿ ತಗೊಂಡು ಬಂದು ಅವರು ಏನು ನಿಮ್ಮ ಮರ ಕೊಟ್ಟಿದ್ರು ಅದನ್ನ ಒಂದು ಲೆಕ್ಕ ಬರ್ಕೊಳ್ಳೋಣ, ನಿಮ್ಮ ಮನೆಯವ್ರು ಏನು ಉದುರಿಸ್ತಾರೆ ಅವ್ರಿಗೆ ಕೂಲಿ ಕೊಡೋಣ, ಬೇರೆ ಹೋಗಿ ಉದುರಿಸ್ತಿತ್ತಿಲ್ವ, ಅದನ್ನ ಕಿತ್ತಿದ್ಕೆ ಅವ್ರಿಗೆ ಕೂಲಿ ಕೊಡೋಣ. ನೀವು ಬೆಳಿಗ್ಗೆ ನಿಮ್ಮ ಮನೆಯಲ್ಲೇ ತಿಂಡಿ ಊಟ ಮಾಡ್ಕೊಂಡು ಬನ್ನಿ, ಬೆಳಗ್ಗೆಯಿಂದ ಸಂಜೆ ತನಕ ಹುಣಸೆ ಹಣ್ಣು ಕೆಚ್ಚಿ ಅಂತ ಹೇಳಿದ್ಕೆ ಅವ್ರು ಏನ್ ಮಾಡಿದ್ರು, ಬಂದ್ರು ಅಲ್ಲೇ ನಮ್ಮ ಜಮೀನ್ ಹತ್ರ, ನಮ್ಮ ಪಂಪ್ಸೆಟ್ ಹತ್ರನೇ ಎಲ್ಲ ರೆಡಿ ಮಾಡಿದ್ವಿ. ಹಾಗೆಲ್ಲ ಬಂದ್ರು, ಬಂದು ಹುಣಸೆ ಹಣ್ಣೆಲ್ಲ ಸಿಪ್ಪೆ ತೆಗೆಯೋದು, ಅವ್ರ ಗಂಡಸರುಗಳು ಕಿತ್ಕೊಂಡ್ಬಂದು ಹಾಕೋದು ಎಲ್ಲ ಮಾಡಿ ಮೈಸೂರು ಚಾಮುಂಡಿಪುರಂನಲ್ಲಿ ಒಂದು ಅಂಗಡಿಯ ಪರಿಚಯ ಮಾಡಿಕೊಂಡು ನಮ್ಮ ಸೊಪ್ಪು ತರಕಾರಿ ಕಳಿಸ್ಬೇಕಿತ್ತು. ನಮ್ಮ ಕೃಷಿ ಇಲಾಖೆಯವ್ರನ್ನ ಕೇಳ್ಕೊಂಡೆ, ಸರ್ ಒಂದು ಪಾಸ್ ಬೇಕು ಸರ್, ನಾವು ಹಿಂಗೆ ಕಳಿಸ್ಕೊಡ್ತಾ ಇದ್ದೀವಿ ಅಂತ. ಆಯ್ತಮ್ಮ ಅಂತ ಹೇಳಿದ್ರು. ಅಲ್ಲಿ ನಮ್ಮ ಹಳ್ಳಿನಲ್ಲಿ ಹುಣಸೆ ಹಣ್ಣು ಮಾರಾಟ ಮಾಡೋಕ್ಕೋದ್ರೆ ಒಂದು 20 ರೂಪಾಯಿಗೂ ತಗೊಳ್ಳೋರು ಇಲ್ಲ ಹುಣಸೆ ಹಣ್ಣ ಒಂದು ಕೆಜಿಗೆ. ನಾವೇನು ಮಾಡಿದ್ವಿ, ನಮಗೊಂದು ತರಬೇತಿ ಕೊಟ್ಟಿದ್ರು 2004-05 ಹುಣಸೆ ಹಣ್ಣಿಂದ, ಅಂದರೆ ಕ್ಲೀನಾಗಿ ಸ್ವಚ್ಛತೆಯಿಂದ ಹೂವಣ್ಣು ಅಂತ ಒಂದು ತಟ್ಟೆಗೆ ಒಂದು ಬಳೆದೆಲೆ ಹಾಸಿ ಒಂದು ತಟ್ಟೆಗೆ ಒಂದೊಂದು ಕೆಜಿನ ತೂಕ ಮಾಡಿ ಹೂವಣ್ಣು ಮಾಡಿ ಕಳಿಸ್ಕೊಟ್ವಿ. ಕಳಿಸ್ಕೊಟ್ರೆ ಅಲ್ಲೇನಾಯ್ತು, ನಾನು ಬರೀ ಒಂದು 70 ರೂಪಾಯಿ ಕೊಟ್ಟರು ಸಾಕು ಹೋಗಪ್ಪ ಅಂತ ಹುಡುಗನ್ಗೆ ಹೇಳಿ ಒಂದು ಚೀಟಿ ಬರೆದು ನನ್ನ ಫೋನ್ ನಂಬರ್ ಕೊಟ್ಟು ಕಳಿಸ್ತು. ಕಳಿಸಿದ್ರೆ ಅಲ್ಲೇನು ಮಾಡಿದ್ರು, ಅವರು ವ್ಯಾಪಾರದವರು ಫೋನ್ ಮಾಡಿಬಿಟ್ಟು, ಅಮ್ಮ 80 ರೂಪಾಯಿಲಿ ಹೋಯ್ತಾ ಅದೇ, ನನಗೊಂದು 5 ರೂಪಾಯಿ ಸಿಕ್ಕಲ್ಲ ಅಂದರು. ಅಯ್ಯೋಪ್ಪ ಮಾರಿ 80 ರೂಪಾಯಿಗೆ ಎಂದೆ. ಕೊನೆಗೆ ಅದು 200 ರೂಪಾಯಿ ಒಂದು ಕೆಜಿ. ಆ ಥರ ಮಾರಾಟ ಆಗಿ ನಮ್ಮ ಸಂಘಕ್ಕೂ ಒಂದು 50,000 ಸಂಘಕ್ಕೂ ಹಣ ಸಿಕ್ತು. ನಮ್ಮ ಮಹಿಳೆಯರೆಲ್ಲ ಒಂದು 10-12 ಜನ ಕೆಲಸ ಹೊರಗಡೆ, ಕೂಲಿ ಇಲ್ಲ ಕೆಲಸಕ್ಕೆ ಬತ್ತಿದ್ದವ್ರಿಗೂ ಎಲ್ರಿಗೂ ಬೆಳಗ್ಗೆಯಿಂದ ಸಂಜೆ ಹೊರಗಡೆ ಒಂದು 150 ರೂಪಾಯಿ ಸಿಗೋದು. ಇಲ್ಲಿ ಒಂದು 250 ತಗೊಳ್ಳಿ, ಯಾಕೆಂದ್ರೆ ನಮ್ಮ ಸಂಘದವರಲ್ವಾ, 250 ಒಬ್ಬೊಬ್ಬ ಮಹಿಳೆಗೆ ಒಂದು ದಿವ್ಸಕ್ಕೆ ತಗೊಳ್ಳಿ, ನಿಮ್ಮನೆ ಊಟ ನಿಮ್ಮನೆ ತಿಂಡಿ ಮಾಡ್ಕೊಂಬಂದು ಇಲ್ಲಿ ಕೆಲಸ ಮಾಡೋದು. ಈಗ ನಮ್ಮ ಮಹಿಳೆಯರು ಅವ್ರ ಮರನು ಬೇರೆ ಕಡೆಗೆ ಮಾರಿಲ್ಲ, ಯಾಕೆ ಅವ್ರಿಗೂ ಇಲ್ಲಿ ಗೊತ್ತಾಯ್ತಲ್ಲ, ಬೇರೆಯವ್ರಿಗೇನೋ ಒಂದು 2,000-3,000-5,000 ಮಾರಾಟ ಮಾಡೋರು. ಈಗ ನಮ್ಗೆ 10,000 ರೂಪಾಯಿ ಸಿಗೋದ, ನಾವ್ಯಾಕೆ ಮಾರ್ಬೇಕು? ಸುಮ್ನೆ ಗುತ್ತಿಗೆ ಕೊಟ್ಬಿಟ್ಟು ಹಣನೂ ವೇಸ್ಟ್, ಸಮಯ ಕೂಡ ವೇಸ್ಟ್. ಅದ್ರ ಬದಲು ನಮ್ಮ ಮರದಲ್ಲಿ ನಾವೇ ಹುಣಸೆ ಹಣ್ಣು ಕಿತ್ಕೊಂಡು ಮಾರಿದ್ರೆ ಎಷ್ಟು ಲಾಭ ಅಂತ ಅವರು. ನಾನು ಹೇಳ್ತೀನಿ, ನೀವು ಮಾರಕ್ಕಾಗಲ್ವಾ, ಹೂವಣ್ಣು ಮಾಡಿ ಮಾರಕ್ಕಾಗಲ್ವಾ, ಸಿದ್ರೆ ತೆಗೆದು ಬೀಜ ತೆಗೆದೆಲ್ಲ ಕ್ಲೀನಾಗಿ ಮಾರಕ್ಕಾಗಲ್ವಾ, ಅದ್ರಲ್ಲಿ ಒಂಥರ ಒಣ ಇದಿರುತ್ತೆ, ಅದನ್ನೆಲ್ಲ ತೆಗಿಬೇಕು, ಒಂಥರ ಒಣಗದ ಥರ ಇರುತ್ತೆ ಕಪ್ಪಗೆ, ಅದನ್ನೆಲ್ಲ ತೆಗೆದು ಕ್ಲೀನಾಗಿ ಒಂದೊಂದು ಕೆಜಿ ಮಾಡಬೇಕು. ನಿಮ್ಗೆ ಅದೆಲ್ಲ ಮಾಡೋಕ್ಕಾಗೋದಿಲ್ಲ ಅಂದರೆ ನೀವೇನು ಹೊರಗಡೆ ಮಾರಾಟಕ್ಕೆ ನೀವು ಮಾರ್ತಿರೋ ಆ ಥರ ನನಗೆ ಎಷ್ಟಾದ್ರೂ ನನಗೆ ಕೊಡಿ, ನಾನು ಅದನ್ನು ಹೂವಣ್ಣು ಮಾಡಿ ಮಾಡಿ ಈಗ ಯಾರು ಕೇಳ್ತಾ ಅವ್ರಿ ಅವ್ರು ಕೊಡೋಣ, ಇಲ್ಲ ನನಗೆ ನಮಗೆ ಆತ್ಮಯೋಜನೆಯಿಂದ ಒಂದು 10,000-10,000 ಅಂತ 2 ಸಾರಿ ಹಣ ಕೊಟ್ಟಿದ್ರು. ಅದರಲ್ಲೂ ನಾವು 175,000 ರೂಪಾಯಿ ನಮ್ಮ ಗುಂಪಲ್ಲಿ ಹಣ ಮಾಡಿದ್ದೀವಿ. ನಾವು ಹಪ್ಪಳ ಆಗಲಿ ಉಪ್ಪಿನಕಾಯಿ ಆಗಲಿ ಎಲ್ಲ ಮಾಡಿ ಮಾರಾಟ ಮಾಡಿ ಅದರಲ್ಲಿ ಹಣ ಗಳಿಸಿದೀವಿ ಲಾಭಾಂಶವ. ಇದನ್ನು ಆ ಥರ ನಾವು ಮಾಡ್ಕೊಳ್ಳೋಣ, ಎಲ್ಲ ಸೇರಿ ಬೇಕಾದ್ರೆ ನೀವು ಇಷ್ಟಿಷ್ಟು ಕೆಜಿ ಅಂತ ನೀವು ಮರ ಇರೋರೆಲ್ಲ ತಗೊಂಡು ಬನ್ನಿ, ನಿಮ್ಮ ನಿಮ್ದೆಲ್ಲ ಒಂದು ಕಡೆ ತೂಕ ಹಾಕಿ ಅದನ್ನೆಲ್ಲ ನಾವು ಹೂವಣ್ಣು ಮಾಡಿ ಅದ್ರ ಮೇಲೆ ಏನು ಲಾಭ ಬರ್ತದೆ ಅದನ್ನು ನಮ್ಮ ಸಂಘಕ್ಕೆ ಹಾಕೊಳ್ಳೋಣ, ಸಂಘದ ಹಣದಲ್ಲಿ ಕೊಂಡ್ಕೊಳ್ಳೋಣ ಅದನ್ನ. ಏನೇನು ಉಪ್ಪಿನಕಾಯಿ ಸಿಗುತ್ತೆ ನಿಮ್ಮ ಹತ್ರ? ನಮ್ಮ ಹತ್ರ ಇವಾಗ ಅದೇ ನಲ್ಲಿಕಾಯಿ ಈ ವರ್ಷ ಇದಾಯ್ತು, ಇನ್ನು ನಿಂಬೆಕಾಯಿ ಸಿಗುತ್ತೆ, ಹಿರಳಿಕಾಯಿ ಸಿಗುತ್ತೆ, ಇನ್ನು ಮಾವಿನಕಾಯಿನ ಟೈಮಲ್ಲಿ ಮಾವಿನಕಾಯಿಂದ ಉಪ್ಪಿನಕಾಯಿ ಯಾವ್ಯಾವ ಟೈಮಲ್ಲಿ ಏನೇನು ಸಿಗುತ್ತೆ ಅದನ್ನ ಮಾಡಿ ಅದನ್ನ ಮಾರಾಟ ಮಾಡ್ತೀವಿ ಅದನ್ನು. ಮತ್ತೆ ನಿಮ್ ಜಮೀನಲ್ಲಿ ಹಣ್ಣಿನ ಗಿಡಗಳು ಯಾವ್ದಾದ್ರು? ಹಣ್ಣಿನ ಗಿಡ ಹಾಕಿದೀವಿ ನಾವು, ಸಪೋಟ ಹಾಕಿದೀವಿ, ಇನ್ನು ಸೀಬೆ ಗಿಡ 2-3 ತರ ಸೀಬೆ ಹಾಕಿದೀವಿ, ಮೋಸಂಬಿ ಹಾಕಿದೀವಿ, ಒಂದು ಕಿತ್ಲಿ ಗಿಡ ಹಾಕಿದೀವಿ. ಕಿತ್ಲಿ ಗಿಡ ಅಂದ್ರೆ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮಕ್ಕೆ ಹೋದಾಗಲೇ ಅದನ್ನ ನಾವು ಆಕಾಶವಾಣಿ ಕಾರ್ಯಕ್ರಮಕ್ಕೆ ಹೋದಾಗಲೇ ತಗೊಂಡು ಬಂದಿದ್ದು, ಎಲ್ಲ ಟೇಬಲ್ ತಂದಿಟ್ಟಿದ್ರು ಕಾರ್ಯಕ್ರಮದಲ್ಲಿ. ಆವಾಗ ಅಯ್ಯಪ್ಪ ಸುಮ್ನೆ ಆ ಕಡೆ ಈ ಕಡೆ ಏನು ಕಡ್ತಿದ್ದ, ಅದು ಅವನ್ಗೆ ಹಣ ಕೊಟ್ಟು ನಾನು ಕೊಂಡ್ಕೊಂಬಂದು ಅದನ್ನ ಬೆಳೆಸಿದೀನಿ. ಅದು ತುಂಬಾ ಚೆನ್ನಾಗಿ ಬಂದೈತೆ, ಮೋಸಂಬೇನು ಚೆನ್ನಾಗಿ ಬಂದೈತೆ. ಅದಲ್ಲೇ 2 ತರ ಇದು ನಿಂಬೆ, ಗಜ ನಿಂಬೆ ಅಂತ ಉದ್ದುದ್ದು ಅದನ್ನು ಕೊಡಗಿನಲ್ಲಿ ತಂದಿದ್ದು ಅದೇ ಕಾರ್ಯಕ್ರಮಕ್ಕೆ ಹೋದಾಗ. ಇನ್ನು ದಪ್ಪ ಇಷ್ಟು ಗಾತ್ರ ಬರುತ್ತೆ ಹಿರಳಿಕಾಯಿ, ಅದನ್ನ ದಗ್ಗಿಳ್ಳೆ ಅಂತ ಹೇಳ್ತಾರೆ ಹಳ್ಳಿಯವರು, ಆದ್ರೆ ಆ ತರ ಅಲ್ಲ, ಅದು ತುಂಬಾ ಚೆನ್ನಾಗಿ ಇದು ಉಪ್ಪಿನಕಾಯಿ ಹಾಕಿದ್ರು ಚೆನ್ನಾಗಿ ಬರುತ್ತೆ ಆ ತರ ಹಿರಳೆಕಾಯಿ. ಹಂಗೆ 2-2 ತರ ಹಿರಳೆ, 2-2 ತರ ನಿಂಬೆ ಗಿಡ, ಇನ್ನು ಹಣ್ಣಿನ ಗಿಡನು ಎಲ್ಲ ಹಾಕೊಂಡಿದೀವಿ. ಮತ್ತೆ ಸೀಬೆಕಾಯಿ ಎಲ್ಲ ಮಾರ್ತೀರಾ ಅದನ್ನ? ಸೀಬೆಕಾಯಿ ಅಂದ್ರೆ ಈ ಮಕ್ಕಳುಗಳಿಗೆ ಸ್ಕೂಲ್ ಹತ್ರ ಮಾರಾಟ ಮಾಡ್ತಾರೆ. ಒಂದಮ್ಮ ಬರ್ತಾರೆ, ಅವ್ರು ಏನ್ ಮಾಡ್ತಾರೆ ಪಾಪ, ಅವರು ತುಂಬಾ ವಯಸ್ಸಾದವರು, ಅವ್ರು ಹೇಳಿರ್ತಾರೆ ಒಂದ್ ಸ್ವಲ್ಪ ದೋರ್ಗಾಯಿ ಆದಾಗ್ಲೇ ಅಮ್ಮ ನಮ್ಗೆ ಹೇಳಿ ಸುಮ್ನೆ ಹಕ್ಕಿ ಪಕ್ಷಿ ಎಲ್ಲ ತಿನ್ಕೋತವೆ ಅಂತ ಹೇಳಿರ್ತಾರೆ. ಆಗ ಅವ್ರಿಗೆ ಏನ್ ಮಾಡ್ತೀವಿ ನಾವು, ಇನ್ನು ಇದು ಐತೆ ನಮ್ದು ಸೀತಾಫಲನು ಐತೆ, ಆಗೇನ್ ಹೇಳ್ತಾರೆ ಸೀತಾಫಲ ಅದು ಹಲಸಿನ ಮರನು ಐತೆ, ಹಲಸಿನಣ್ಣು, ಇದು ಮಾವಿನ ಮರ ಎಲ್ಲ ಹಾಕೊಂಡಿದೀವಿ. ಎಷ್ಟು ಮಾವಿನ ಮರ ಅಂದ್ರೆ 2 ಐತೆ, 2 ಇದ್ರೆ ಒಂದು ಉಪ್ಪಿನಕಾಯಿ ಮಾತ್ರ ಜೀರಿಗೆ ಮಾವಿನಕಾಯಿ ಅಂತ, ಇನ್ನೊಂದು ಕಸ್ಮಾವೊಂದು. ಕಸ್ಮಾವು ಅಂದ್ರೆ ನಾವೇ ಅದನ್ನ ಕಸಿ ಮಾಡಿ ಮಾಡಿರುವಂತಹದ್ದು, ಅತಿ ದಪ್ಪನೂ ಇಲ್ಲ ಅತಿ ಸಣ್ಣನೂ ಇಲ್ಲ ಆ ತರ ಐತೆ. ಒಟ್ಟಿನಲ್ಲಿ ಒಬ್ಬ ಮಹಿಳೆ ಮನ್ಸು ಮಾಡಿದ್ರೆ ಏನೇನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಮಾದರಿ ನೀವೇನೆ. ಬರೀ ಅಡಿಗೆ ಮನೆ ಅಷ್ಟೇ ಅಲ್ಲ, ಅಡಿಗೆ ಮನೆಯಿಂದ ಹೊರಗಡೆ ಅಂದ್ರೆ ಈ ಕಡೆ ಜಮೀನ್ ಕೆಲಸ ಆಗಿರ್ಬಹುದು, ಈ ಕಡೆ ರೈತ ಉತ್ಪಾದಕರ ಸಂಘದ ಅಧ್ಯಕ್ಷೆ ಆಗಬಹುದು, ಅಥವಾ ಈ ಕಡೆ ಮಹಿಳಾ ಸಂಘಗಳು ಮಾಡಬಹುದು, ಅಂತ ಕೊರೋನಾ ಟೈಮಲ್ಲಿ ಮನೇಲಿ ಕೂತ್ಕೊಂಡು ಸಮಯ ವ್ಯರ್ಥ ಮಾಡೋದಕ್ಕಿಂತ ಅದರಲ್ಲೇ ಯಾವ ರೀತಿ ಲಾಭ ಪಡಿಬಹುದು, ಇದೆಲ್ಲ ಎಷ್ಟು ಚೆನ್ನಾಗಿ ನಿಮ್ಗೆ ಯೋಚನೆ ಬಂದು ನೀವಲ್ದೆ ಇನ್ನೊಬ್ರಿಗೂ ಕೂಡ ಕೆಲಸ ಕೊಟ್ಟು ಅವರು ಕೂಡ ಅದರಿಂದ ಹಣ ಕಂಡುಕೊಳ್ಳೋ ಹಾಗೆ ಮಾಡಿದ್ದೀರಾ. ನಿಜವಾಗ್ಲೂ ನೀವು ಬೇರೆ ಮಹಿಳೆಯರಿಗೆ ಒಬ್ಬ ಮಾದರಿ ಅಂತಾನೆ ಹೇಳಬಹುದು. ಇಂದ್ರಮ್ನವರೇ, ನಿಮ್ಮ ದೂರವಾಣಿ ಸಂಖ್ಯೆನ ದಯವಿಟ್ಟು ಮೂರು ಸತಿ ಕನ್ನಡದಲ್ಲಿ ಹೇಳಿಬಿಡಿ, ಯಾಕಂದ್ರೆ ಎಷ್ಟೋ ಜನ ರೈತ ಮಹಿಳೆಯರು ನಿಮ್ಮ ಕಾರ್ಯಕ್ರಮ ಕೇಳ್ತಾ ಇರೋರು, ಅಯ್ಯೋ ನಾವು ಕೂಡ ಇಂದ್ರಮ್ನವ್ರನ್ನ ಮಾತಾಡ್ಸೋಣ ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಮೊಬೈಲ್ ಸಂಖ್ಯೆನ ಮೂರು ಸತಿ ಕನ್ನಡದಲ್ಲಿ ಹೇಳಿಬಿಡಿ. 9 4 8